ಶಿವಮೊಗ್ಗದಲ್ಲಿ ಮೇ 9ರಂದು ಅಲ್ಲಮಪ್ರಭು ಮೈದಾನದಲ್ಲಿ ಬಸವ ಜಯಂತಿ ಆಚರಣಾ ಸಮಿತಿ ವತಿಯಿಂದ ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಪ್ರತಿ ಬುಧವಾರ ಬೆಳಗ್ಗೆ 9:35 ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ. ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿಯಿಂದ ರೈತ ಬಾಂಧವರಿಗೆ ಸಾಲ ಸೌಲಭ್ಯಗಳ ಕುರಿತು ಕ್ರೆಡಿಟ್ ಆಫೀಸರ್ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆ ಸುಮಿತ್ ಕುಲಕರ್ಣಿ ಅವರಿದ್ದಾರೆ, ಕ್ರೆಡಿಟ್ ಆಫೀಸರ್ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗೇನು ನಮ್ಮ ರೈತ ಬಾಂಧವರಿಗೆ ಇನ್ನೇನು ಈಗ ಬಿತ್ತನೆ ಕಾಲ ಬಂತು, ಮಳೆಗಾಲ ಆರಂಭ ಆಗಿದೆ, ಇದು ಮುಂಗಾರು ಮಳೆಗಾಲ ಕೂಡ 8 ದಿವಸ ಮೊದಲೇನೆ ಕಾಲಿಟ್ಟಿದೆ, ಎಲ್ಲ ಜಲಾಶಯ ಜಲಪಾತಗಳು ತುಂಬಿ ಹರಿತಕ್ಕಂತ ಒಂದು ಈ ಸಮಯದಲ್ಲಿ ರೈತ ಬಾಂಧವರು ಅವರ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಕ್ಕಂತ ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ಯೋಜನೆಗಳು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಇವರಿಂದ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸುಮಿತ್ ಕುಲಕರ್ಣಿ ಅವರೇ. ನಮಸ್ತೆ ಸರ್, ನನಗೆ ತುಂಬಾ ಧನ್ಯವಾದಗಳು ಕರೆಸಿ ಇದ್ರ ಬಗ್ಗೆ ಮಾತಾಡೋಕೆ, ರೈತ ಬಾಂಧವರ ಚಟುವಟಿಕೆ ಕಾರ್ಯಕ್ರಮ ಬಗ್ಗೆ ಮಾತಾಡೋಕೆ ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಒಂದು ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೇನೆ. ಈಗ ಮೊದಲನೇದಾಗಿ ಬೆಳೆ ಸಾಲ ಕುರಿತು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಅವರಿಗೆ. ನಮ್ಮ ಬ್ಯಾಂಕ್ 1924 ಶುರುವಾದಾಗ ಈಗ 101 ವರ್ಷ ಆಯ್ತು. ಹೌದು. ಸೊ ನಮಗೆ ಒಂದು ತುಂಬಾ ಖುಷಿಯ ವಿಚಾರ ಏನಂದ್ರೆ ನಾವು ಬೆಳೆದಿದ್ದೇ ನಮ್ಮ ರೈತರಿಂದ, ಆಮೇಲೆ ನಮ್ಮ ಬರೋ ಕಸ್ಟಮರ್ಸ್ ದಿಂದ, ಆಮೇಲೆ ನಮ್ಮ ಬ್ಯಾಂಕ್ ಕೂಡ ಈಗ ಲೆಗಸಿ ಕ್ರಿಯೇಟ್ ಮಾಡಿರೋದು ಕಸ್ಟಮರ್ಸ್ ದಿಂದಾನೆ ಅಂತ ಹೇಳಕ್ ತುಂಬಾ ಇಷ್ಟಪಡ್ತೇವೆ. ಹಾಗೆಯೇ ನಮ್ಮ ಸಂಸ್ಥಾಪಕರು ಅವ ಹಳೆಯ ಫೌಂಡರ್ಸ್ ಯಾರಿದ್ದಾರೆ, ಆಮೇಲೆ ಈಗಿನ ಲೆವೆಲ್ ಗೆ ವರ್ಕ್ ಮಾಡುವಂತ ಎಲ್ಲ ಎಕ್ಸಿಕ್ಯೂಟಿವ್ಸ್ ಲೆವೆಲ್ ಅಲ್ಲಿ ಅವರು ಹೇಳೋದು ಇದೆ, ನಿಮ್ಮ ಒಂದು ಇದು ಕಸ್ಟಮರ್ಸ್ ಕಡೆಯಿಂದ ನಾವು ಬೆಳೆದಿರೋ ಬ್ಯಾಂಕ್ ಇದು ಅಂತ ಹೇಳ್ಬಿಟ್ಟು. ಸೊ ಆ ಹಂಗ ಹೇಳಿದಾಗ ನಾವೇನ್ ಮಾಡ್ತೀವಿ, ನಮ್ಮ ರೈತ ಬಾಂಧವರಿಗೆ ಆಗ್ಲಿ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರ್ಗಾಗ್ಲಿ ಅಥವಾ ಸಣ್ಣ ಪುಟ್ಟ ಇಂಡಿವಿಜುವಲ್ ಯಾರ ಲೋನ್ ಬೇಕಾಗಿರೋದು ಅವ್ರಿಗೆ ಆಗ್ಲಿ, ನಾವೆಲ್ಲ ಪ್ರತಿಯೊಬ್ಬರನ್ನ ಔಟ್ ರೀಚ್ ಮಾಡಕ್ ಟ್ರೈ ಮಾಡ್ತಿರ್ತೇವೆ. ಆಮೇಲೆ ಪ್ರತಿಯೊಬ್ಬರದ್ದು ನಾವು ಏನ್ ಮಾಡ್ತೀವಿ, ಅವ್ರದ್ದು ವರ್ಕ್ ಅಸೆಸ್ಮೆಂಟ್, ಏನು ಅವ್ರದ್ದು ಕಟ್ಟೋ ಕೆಪಾಸಿಟಿ ಆಗ್ಲಿ, ಆಮೇಲೆ ಅವರು ನಾರ್ಮಲ್ ಚಟುವಟಿಕೆಗಳಲ್ಲಿ ಅವರು ಏನೇನು ಕಾರ್ಯ ಹೊಂದಿದ್ದಾರೆ ಅದನ್ನೆಲ್ಲ ಅಸೆಸ್ಮೆಂಟ್ ಮಾಡಿ ಸ್ಪೆಸಿಫಿಕಲಿ ನಾವು ರೈತರು ಒಂದು ಸಪರೇಟ್ ಸೆಗ್ಮೆಂಟ್ ಅಲ್ಲಿ ಲೆಂಡಿಂಗ್ ಯೋಜನೆಯನ್ನು ಹೊಂದಿಕೊಂಡಿದ್ದೇವೆ. ಬೆಳೆ ಸಾಲ ವಿಚಾರ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬೆಳೆ ಸಾಲಕ್ಕೆ ಯಾರು ಯಾವುದೇ ಬೆಳೆ ಇರಲಿ, ಈಗ ಈ ಭದ್ರಾವತಿ ಮತ್ತೆ ಸುತ್ತಮುತ್ತ ರೀಜನ್ ಗಳಲ್ಲಿ ನಾವೆಲ್ಲ ಅಡಿಕೆ ಬೆಳೆಯನ್ನ ಜಾಸ್ತಿ ಹೊಂದ್ತೀವಿ, ಭತ್ತ ಹೊಂತೀವಿ, ಆಮೇಲೆ ತೆಂಗು ಹೊಂತೀವಿ, ಆಮೇಲೆ ಇದು ಬರುತ್ತೆ ಶುಂಠಿ ಹೊಂತೀವಿ, ಬಾಳೆ ಗಿಡವನ್ನು ಬೆಳೆಸ್ಕೊಂಡವರು ಇದ್ದಾರೆ. ಸೊ ಆ ನಾವು ನಮ್ಮ ಇದರಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ನಾವು ಯಾವ ಬೆಳೆಗೆ ಎಷ್ಟು ಫೈನಾನ್ಸ್ ಕೊಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಎಲ್ಲವೂ ಇದೆ ನಮ್ಮ ಸರ್ಕ್ಯುಲರ್ಸ್ ಆಗ್ಲಿ ಅಥವಾ ನಮ್ಮ ಇದ್ರು ಸ್ಕೇಲ್ ಆಫ್ ಫೈನಾನ್ಸ್ ರಿಲೇಟೆಡ್ ಇದಾದ್ರೆ ಎಲ್ಲದರಲ್ಲಿ ನಮ್ದು ಒಂದು ಪ್ರತಿಯೊಂದು ಬೆಳೆಗೆ ಇಷ್ಟು ಕೊಡಬೇಕು ಅಂತ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆಮೇಲೆ ನಮ್ದು ಯಾವ್ದು ಡಾಕ್ಯುಮೆಂಟೇಶನ್ ಎಲ್ಲ ಕರೆಕ್ಟ್ ಆಗಿ ನಮ್ದು ಸಬ್ಮಿಟ್ ಮಾಡ್ತಾರೆ ಯಾರು ರೈತರಾಗ್ಲಿ ಅಥವಾ ಯಾರು ಕಸ್ಟಮರ್ಸ್ ನಮ್ಗೆ, ಎಸ್ಪೆಷಲಿ ಈ ವಿಚಾರದಲ್ಲಿ ನಾವು ಬೇಸಿಕ್ ಏನೇನು ಡಾಕ್ಯುಮೆಂಟ್ಸ್ ಫುಲ್ಫಿಲ್ಮೆಂಟ್ ಗೆ ಏನೇನ್ ಮಾಡ್ತೀವೋ ಅದನ್ನ ಆದಷ್ಟು ಬೇಗ ಪ್ರೊಸೆಸ್ ಮಾಡಿ ಅದನ್ನ ನಾವು ಅವ್ರಿಗೆ ಒಂದು ಒಳ್ಳೆ ಸರ್ವಿಸ್ ಅಲ್ಲಿ ಒಂದು ಲೋನ್ ಮೂಲಕ ಕೊಡೋ ತರ ಮಾಡ್ತೀವಿ. ಎರಡು ರೀತಿಯಿಂದ ಮಾಡ್ತೀವಿ, ಒಂದು ಬೆಳೆ ಸಾಲ ಆಗ್ಲಿ ಇನ್ನೊಂದು ಡೆವಲಪ್ಮೆಂಟ್ ಸಾಲ ಅಂತ ಮಾಡ್ತೀವಿ, ಅಭಿವೃದ್ಧಿ ಸಾಲವನ್ನು. ಈಗ ಬೆಳೆ ಸಾಲಕ್ಕೆ ನಮಗೆ ಇಷ್ಟು ಪರ್ ಎಕರೆಗೆ ಇಷ್ಟು ಕೊಡಬೇಕು ಅಂತ ಇರುತ್ತೆ. ನಾವು ಯಾವ್ದೇ ಬೆಳೆ ಅಡಿಕೆಗೆ ಬೇರೆ ಇದೆ, ಬಾಳೆಗೆ ಬೇರೆ ಇದೆ, ಆಮೇಲೆ ಭತ್ತಕ್ಕೆ ಬೇರೆ ಇದೆ, ಆಮೇಲೆ ಹಂಗೆ ಶುಂಠಿ ಇದು ಇದಕ್ಕೆ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ನಾವು ಅವ್ರಿಗೆ ಮಿನಿಮಮ್ ಆಗಿರೋ ಇದಕ್ಕೆ ಡೆವಲಪ್ಮೆಂಟ್ ಕಾರ್ಯಗಳಿಗೆ, ಫಾರ್ ಎಕ್ಸಾಂಪಲ್ ಈಗ ಮಣ್ಣು ತೆಗೆಯೋದಾಗ್ಲಿ, ಅದರಲ್ಲಿ ಅವ್ರದ್ದು ಹಡ್ಡಿ ಅಲ್ಲಿ ಏನಾದ್ರು ಒಂದು ಫಾರ್ಮ್ ಹೌಸ್ ಕಟ್ಟೋದಾಗ್ಲಿ ಅಥವಾ ಅಲ್ಲಿ ಮತ್ತೆ ಬೇರೆ ಏನಾದ್ರು ಅವರು ಬೇರೆ ಕಾರ್ಯವೈಖರಿ ಅವ್ರ ಮೋಟರ್ ಹೊಚ್ಕೊಳ್ಳೋಕೋ ಅಥವಾ ಅಲ್ಲಿ ಬೇಲಿ ಹಾಕೋದಕ್ಕೋ ಇಲ್ಲ ಅವ್ರ ದನಗಳ ಹಸುಗಳಿಗೆ ಒಂದು ಮನೆ ತರ ಮಾಡಕ್ಕೋ ಏನೇ ಯಾವ್ದೇ ಇರ್ಲಿ ಅದು ಅವನ್ನ ನಾವು ಎಲ್ಲಾ ರೀತಿಯಿಂದ ಅವರಿಗೆ ಸಹಾಯ ಮಾಡಕ್ಕೆ ಮುಂದಾಗ್ತೇವೆ. ಮತ್ತೆ ಅವ್ರನ್ನ ನಾವು ಮಿನಿಮಮ್ ಡಾಕ್ಯುಮೆಂಟೇಶನ್ ಅವರಿಗೆ ಏನೇನು ಎಲ್ಲ ಬೇಕು ಅವ್ರನ್ನೆಲ್ಲ ನೋಡ್ಬಿಟ್ಟು ಅಸೆಸ್ಮೆಂಟ್ ಮಾಡಿನೇ ನಾವು ಅವ್ರನ್ನ ಇದನ್ನ ಮಾಡ್ತೀವಿ, ಒಂದು ಒಳ್ಳೆ ಅನುಕೂಲವನ್ನು ಮಾಡಿಕೊಡ್ತೇವೆ. ಏನು ಒಂದು ಮಾನದಂಡ ಅಂದ್ರೆ ಅವ್ರು ಏನೇನು ತಮಗೆ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ ತಮಗೆ ಈ ಒಂದು ಯೋಜನೆಯ ಲಾಭ ಪಡೆಯುವುದಾದ್ರೆ, ಅಂದ್ರೆ ಕೃಷಿ ಬೆಳೆ ಸಾಲ ಇಲ್ಲ ಅಭಿವೃದ್ಧಿ ಸಾಲ ಈ ಒಂದು ಇದರಲ್ಲಿ ಮಿನಿಮಮ್ ಯಾವುದೇ ಕಂಡೀಷನ್ ಅಲ್ಲಿ ನಾವು ರೈತ ಬಾಂಧವರಿಗೆ ಏನ್ ಕೇಳ್ತೇವೆ ಅಂದ್ರೆ ನಿಮ್ಮ ಹೆಸರಲ್ಲಿರೋ ಪಹಣಿ RTC ಮೂಲಕ ಯಾಕೆ ಮುಖ್ಯವಾಗಿರುತ್ತೆ ಅಂದ್ರೆ ಅದು ನಮಗೆ ರೆಕಾರ್ಡ್ ಆಫ್ ರೈಟ್ಸ್ ಅಲ್ಲಿ ಅದು ಗೊತ್ತಾಗುತ್ತೆ. ಈಗ ಇವ್ರ ಹೆಸರ ಮೇಲೆ ಇದೆಯಾ ಅಥವಾ ಜಂಟಿ ಇದೆಯಾ ಅಥವಾ ಅದನ್ನ ಮತ್ತೆ ಬೇರೆ ಜಾಯಿಂಟ್ ಮತ್ತೆ ಬೇರೆ ಕಡೆ ಇದೆಯಾ ಅಥವಾ ಅವ್ರ ಹೆಸರ ಮೇಲೆ ಇಲ್ಲಷ್ಟೇ ಇದೆಯಾ ಮತ್ತೆ ಬೇರೆ ಕಡೆ ಇದೆಯಾ ಅದು ಇದೆ ಅಥವಾ ಅದೇ ಆಲ್ರೆಡಿ ಆ ಬ್ಯಾಂಕ್ ಆ ಲ್ಯಾಂಡ್ ಮೇಲೆ ಏನಾದ್ರೂ ಚಾರ್ಜ್ ಕ್ರಿಯೇಟ್ ಆಗಿದೆಯಾ ಅಥವಾ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಅದಕ್ಕೆ ಸಾಲ ಕೊಟ್ಟಿದಾರ ಇಲ್ಲ ಅದನ್ನೆಲ್ಲ ನಾವು ಮೂಲಕ ಅಸೆಸ್ಮೆಂಟ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಲಿಮಿಟ್ ಎಷ್ಟು ಬರುತ್ತೋ ಆಮೇಲೆ ಅವ್ರು ಏನೇನು ಕೊಡಬೇಕಾಗತ್ತೆ ಅವ್ರ ಅಥವಾ ಅದನ್ನ ಲಿಮಿಟ್ ಬರಕ್ಕೆ ಏನೇನು ಮಾಡಬೇಕು ಅಥವಾ ಇರೋ ಒಬ್ಬ ಸಾಲ ತೀರಿಸಬೇಕಾ ಇಲ್ಲ ಅದನ್ನ ರಿನಿವಲ್ ಮಾಡಬೇಕಾ ಅದನ್ನ ನಾವು ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ಹೇಳ್ತೇವೆ. ಬೇಸಿಕಲ್ಲಿ ನಾವು RTC ಆಮೇಲೆ ಡ್ಯೂ ಡಿಲಿಜೆನ್ಸ್ ಕಂಡಕ್ಟ್ ಮಾಡಕ್ಕೆ ಅವ್ರದ್ದು ಆಧಾರ್ ಪ್ಯಾನ್ ಅಥವಾ ವೋಟರ್ ಐಡಿ ಮನ್ರೇಗಾ ಕಾರ್ಡ್ ಇಲ್ಲ ಯಾವ್ದೋ ಒಂದು ಐಡೆಂಟಿಫಿಕೇಶನ್ ಪ್ರೂಫಿಗೆ ಅವರಿಂದ ಪಡಿತೀವಿ. ಪಡೆದ್ಬಿಟ್ಟು ಅದನ್ನ ನೆಕ್ಸ್ಟ್ ನಾವು ಬೇಸಿಕ್ ಡಾಕ್ಯುಮೆಂಟೇಶನ್ ಏನೇನ್ ಬೇಕು ಅಪ್ಲಿಕೇಶನ್ ಫಾರ್ಮ್ ಆಗ್ಲಿ ಆಮೇಲೆ ಅವ್ರದ್ದು ಕಂದಾಯ ಕಟ್ಟಿದ ರಸೀದಿ ಆಗ್ಲಿ ಆಮೇಲೆ ಮತ್ತೆ ಅವ್ರಿಗೆ ಬೆಳೆ ಸಾಲಕ್ಕೆ ಏನೇನ್ ಬೇಕೋ ಫಾರ್ ಎಕ್ಸಾಂಪಲ್ ಈಗ ಅವರಿಗೆ ಪೈಪ್ ಲೈನ್ ಹಾಕಕ್ಕೆ ಬೇಕಾಗಿರ್ತದೆ ಸಣ್ಣ ಪುಟ್ಟ ಖರ್ಚಿಗೆ ಬೇಕಾಗಿರುತ್ತೆ ಯಾರು ಇಮಿಡಿಯೇಟ್ ಕೊಡಲ್ಲ ರೈತ ಬಾಂಧವರಿಗೆ. ಆ ಟೈಮಲ್ಲಿ ಏನ್ ಮಾಡ್ತೇವೆ ನಾವು ಪೈಪ್ ಹಾಕಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಒಂದು ಕೊಟೇಶನ್ ಅಂತ ಪಡ್ಕೋತೀವಿ, ಅವ್ರ ಕಡೆ ಕೊಟೇಶನ್ ತಗೊಂಬನ್ನಿ ಅಂತ ಹೇಳ್ತೇವೆ. ಸೊ ಅವ್ರ ಕೊಟೇಶನ್ ತಗೊಂಬಂದು ಕೊಟೇಶನ್ ಅಂತಂದ್ರೆ ಇದು ಯಾರು ಅಂದ್ರೆ ಯಾವ ರೀತಿಯಿಂದ ಒಬ್ಬರನ್ನ ಕೊಟ್ಟರಾಗುತ್ತಾ ಅಥವಾ ಹೇಗೆ ಅವ್ರು ಯಾವ್ದಾದ್ರು ಕೊಡ್ಲಿ. ಈಗ ನಮ್ಗೆ ಏನಂದ್ರೆ ಅವರು ಮಿನಿಮಮ್ ಏನೇನು ಅವ್ರಿಗೆ ಏನೇನ್ ಬೇಕಿದ್ದವು ರಿಕ್ವೈರ್ಮೆಂಟ್ ನೆಸೆಸರಿ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಒಂದು ಕೊಟೇಶನ್ ಕೊಟ್ರೆ ನಾವು ಆ ಕೊಟೇಶನ್ ಮೇಲೆ ಫೈನಾನ್ಸ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅವರು ಸ್ಯಾಂಕ್ಷನ್ ಲೋಡ್ ಎಷ್ಟು ಬರುತ್ತೆ KEB ಕಡೆಯಿಂದ ಅವರಿಗೆ ಸ್ಯಾಂಕ್ಷನ್ ಆಗಿರೋ ಲೋಡ್ ಎಷ್ಟು ಮೋಟರ್ ಉರ್ಸಕ್ಕಾಗ್ಲಿ. ಆಮೇಲೆ ಅವ್ರ ಬೋರ್ವೆಲ್ ಇದ್ರೆ ಬೋರ್ವೆಲ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಅಂತ ಕೇಳ್ಪಡಿತೀವಿ. ಆಮೇಲೆ ಮತ್ತೆ ಅವ್ರದ್ದು ಅಪ್ ಟು ಡೇಟ್ ಪಹಣಿ ರೆಕಾರ್ಡ್ಸ್ ಸೇಲ್ ಆಗಿರೋ ಪತ್ರ ಸೇಲ್ ಡೀಡ್ ಪತ್ರ ಮ್ಯೂಟೇಶನ್ ರಿಜಿಸ್ಟರ್ ಖಾತಾ ಟ್ರಾನ್ಸ್ಫರ್ ಆಗಿದ್ದು. ಸೊ ಇವೆಲ್ಲ ಬೇಸಿಕ್ ಏನೇನು ಲೀಗಲ್ ಪ್ರೊಸೆಸ್ ಏನೇನು ಮಾಡ್ತೀವಿ ಅದನ್ನು ಫುಲ್ಫಿಲ್ ಆದ್ಮೇಲೆ ನಾವನ್ನ ಸಾಲವನ್ನ ಅಸೆಸ್ಮೆಂಟ್ ಅನ್ನ ಮಾಡ್ತೇವೆ. ಈಗ ನಾವು ಕರ್ನಾಟಕ ಬ್ಯಾಂಕ್ ಇದರಲ್ಲಿ ನಮ್ಗೆ ಏನಂದ್ರೆ ಅಪ್ ಟು 2 lakhs 2 lakhವರೆಗೂ ನಮ್ದೇನು ಪ್ರಾಪರ್ಟಿ ಚಾರ್ಜ್ ಕ್ರಿಯೇಟ್ ಆಗಬೇಕು ಅಂತಿಲ್ಲ. ನಾವು ಬರೀ ಜಸ್ಟ್ ಅವ್ರ ಬೆಳೆ ಸಾಲ ಇದನ್ನ ಮಾಡಿ ಅವ್ರ ಬೆಳೆ ನೋಡ್ಕೊಂಡ್ಬಿಟ್ಟು ಇಷ್ಟನ್ನು ನಾವು ಕೊಡಬಹುದು ಅಂತ ಅಪ್ ಟು 2 lakhವರೆಗೂ ನಾವು ಕೊಡ್ತೀವಿ. ಇದು ಬಡ್ಡಿ ದರ ಯಾವ ರೀತಿಯಿಂದ ಬಡ್ಡಿ ನಮಗೆ ಬಂದ್ಬಿಟ್ಟು ಈಗ ಇವ್ರದ್ದು ಬೆಳೆ ಸಾಲ ಬಡ್ಡಿ ಬಂದ್ಬಿಟ್ಟು 10.5 ಬರುತ್ತೆ. ಈಗ ಮತ್ತೆ ಚೇಂಜ್ ಆಗ್ತಾ ಬರುತ್ತೆ ಸರ್ಕ್ಯುಲರ್ ಅದನ್ನ ನೋಡ್ಬಿಟ್ಟು ಅಪ್ಡೇಟೆಡ್ ಹೇಳ್ತೇವೆ. ಅಲ್ಲ ಈಗ ಏನಂತಂದ್ರೆ ಸರ್ಕಾರದವರು ಹೇಳ್ತಾ ಇರ್ತಾರೆ 0% ಅಲ್ಲಿ ನಿಮ್ಗೆ ನಮ್ಮ ಬೆಳೆ ಸಾಲ ಸಿಗುತ್ತೆ ಅದು ಅಂತ ಹೇಳ್ತಾರೆ. ಸೊ ಈಗ ಇವು ಏನಾಗುತ್ತೆ ಅಂದ್ರೆ ಈಗ 0% ಅಲ್ಲಿ ಸಾಲ ಅಂದ್ರೆ ಅವರು ಸಾಲ ಮನ್ನಾ ಆದಾಗ ಆ ಕೇಸಲ್ಲಿ ಯಾವುದು ಸೊಸೈಟಿಯಲ್ಲಿ ಸಾಲ ತಗೊಂಡಿರ್ತಾರೋ ಅಥವಾ ಬೇರೆ ಪರ್ಪಸ್ ಏನು ಸಾಲ ತಗೊಂಡಿರ್ತಾರೋ ಆವಾಗ ಮನ್ನಾ ಆದಾಗ ಅದು ಅವರು ಬ್ಯಾಂಕಿನ ಗೈಡ್ಲೈನ್ಸ್ ಆಮೇಲೆ ಸರ್ಕಾರದ ಗೈಡ್ಲೈನ್ಸ್ ನೋಡ್ಕೊಂಡು ಅವಾಗ ಅದನ್ನ ಮುಂದುವರಿಸ್ತಾರೆ. ಬಟ್ ಅಲ್ಲಿವರೆಗೂ ನಾವು ಯಾವ್ದೇ ಮನ್ನಾ ತರ ಬರಲ್ಲ. ಬಟ್ ಏನಂದ್ರೆ ಅದನ್ನ ನಾವು ಒಂದು ಒಳ್ಳೆ ಅಸೆಸ್ಮೆಂಟ್ ಅಲ್ಲಿ ಅವರಿಗೆ ಒಳ್ಳೆ ವ್ಯಾಲ್ಯೂವನ್ನ ಪಡಿತೀವಿ ಅವರಿಗೆ ಕೊಡ್ತೀವಿ. ಅದು ಮನ್ನಾ ಆಗೋ ವಿಚಾರ ಆಮೇಲೆ ಇದನ್ನು 0% ಅವೆಲ್ಲ ಇದರಲ್ಲಿ ಮಾಡಲ್ಲ. ಸರಿ. ಸೊ ನಾವು ನಾರ್ಮಲಿ ರೈತರಿಗೆ ಹೇಳೋದು ಹಿಂಗೆ ನಿಮಗೆ ಬೇಕಿರೋ ಟೈಮ್ ಅಲ್ಲಿ ನಾವು ಸಾಲ ಕೊಡ್ತೀವಿ ಅಂತ ನಾವೊಂದು ಅಶ್ಯೂರೆನ್ಸ್ ಕೊಡ್ತೀವಿ ಅವರಿಗೆ. ಬೆಳೆ ವಿಮೆ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಬೆಳೆ ವಿಮೆ ಒಂದು ತುಂಬಾ ಅಗತ್ಯವಾದದ್ದು. ಈಗ ಯಾಕೆ ಅಗತ್ಯವಾಗಿದ್ದು ಅಂತ ಹೇಳಿದ್ರೆ ಈಗ ನಮಗೆ ಹೋದ ವರ್ಷ ಈ ಭದ್ರಾವತಿಯಲ್ಲಿ ಹೋದ ವರ್ಷ ಚೆನ್ನಾಗಿ ಮಳೆ ಆಯ್ತು. ಆಮೇಲೆ ಆದ್ರೆ ಹಿಂದಿನ ವರ್ಷ 2023 ಬರಗಾಲ ಬಂತು. ಸೊ ಸರ್ಕಾರ ಕೂಡ ಬರಗಾಲ ಡಿಕ್ಲೇರ್ ಮಾಡ್ಬಿಟ್ರು. ಒಳ್ಳೆ ಮಳೆ ಬರುವಂತ ಊರಲ್ಲಿ ಬರಗಾಲ ಡಿಕ್ಲೇರ್ ಆಗ್ಬಿಟ್ರೆ ಯಾವ ಪರಿಸ್ಥಿತಿ ರೈತರದ್ದು ಆಗಿರ್ಬಾರ್ದು ಅಂತ ನೀವೆಲ್ಲ ಊಹಿಸಬಹುದು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಯಾವಾಗ ಪಾಪ ಅವನು ರೈತ ಯಾರೋ ಒಂದು ಬೀಜ ಹಾಕಿರ್ತಾನೆ, ಆಮೇಲೆ ಅಡಿಕೆ ಬೀಜ ಆಗ್ಲಿ ಅಥವಾ ಯಾವ್ದೇ ಒಂದು ಭತ್ತದ ಬೀಜ ಆಗ್ಲಿ ಬಾಳೆ ಗಿಡ ಆಗ್ಲಿ ಯಾವ್ದಕ್ಕೆ ಇದು ಬರಲ್ಲ, ಫಸಲು ಬರಲ್ಲ. ಸೊ ಆ ಮೊಮೆಂಟ್ ಅಲ್ಲಿ ಪಾಪ ಅವರು ಸಾಲ ತಗೊಂಡಿದ್ದೆಲ್ಲ ಅದು ಇದಾಗ್ಬಿಡುತ್ತೆ, ಅವರಿಗೆ ಹೊರೆ ಆಗ್ಬಿಡುತ್ತೆ, ಕಟ್ಟಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಪಾಪ ಅವ್ರದ್ದು ಏನು ತಪ್ಪಿಲ್ಲ. ಬಟ್ ಏನಂದ್ರೆ ಮಳೆ ನಂಬ್ಕೊಂಡು ಕೂತ ರೈತ ಈಗ ಮಳೆ ಬರಲಿಲ್ಲ ಅಂತಂದಾಗ ಅವಾಗ ಬರೋದು ಬೆಳೆ ವಿಮೆ. ಬೆಳೆ ವಿಮೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಬೆಳೆ ವಿಮೆಯನ್ನ ನಾವು ಪ್ರತಿ ವರ್ಷ, ಅದೇನು ಸಾಲ ಇರಬೇಕು ಅಂತ ಏನಿಲ್ಲ, ಸಾಲ ಇಲ್ಲದೆ ಇರೋರು ಕೂಡ, ಯಾರ್ದು ಸೇವಿಂಗ್ಸ್ ಅಕೌಂಟ್ ಯಾವುದೇ ಬ್ಯಾಂಕ್ ಅಲ್ಲಿ ಇರಲಿ, ಸೇವಿಂಗ್ಸ್ ಅಕೌಂಟ್ ಇದ್ದವರು ಬೆಳೆ ವಿಮೆ ಮಾಡಿಸಬಹುದು. ಪ್ರತಿ ವರ್ಷ ಬೆಳೆ ವಿಮೆ ಪೋರ್ಟಲ್ ಓಪನ್ ಆಗುತ್ತೆ, ನಮಗೆ ಒಂದು ಮಂತ್ ಇಂದ ಎರಡು ಮಂತ್ ವರೆಗೂ ಓಪನ್ ಮಾಡಿರ್ತಾರೆ ಸರ್ಕಾರ. ಯಾವ ಒಂದು ತಿಂಗಳು ಸರ್ ಇದು? ಯೂಶುವಲಿ ನಮಗೆ ಬರೋದು ಜುಲೈ ಆಗಸ್ಟ್, ಜೂನ್ ಟು ಆಗಸ್ಟ್ ಕೆಲವೊಂದ್ಸಲ ಬಿಡ್ತಾರೆ, ಇಲ್ಲ ಸೆಪ್ಟೆಂಬರ್ ಅಲ್ಲಿ ಬಿಡ್ತಾರೆ, ಆ ಮೂಮೆಂಟ್ ಅಲ್ಲಿ ಬಿಡ್ತಾರೆ ಅದನ್ನ. ಸೊ ಲಾಸ್ಟ್ ಇಯರ್ ಬಿಟ್ಟಿದ್ದು ನಮಗೆ ಜುಲೈ ಅಲ್ಲಿ ಬಿಟ್ಟಿದ್ದು, ಆಮೇಲೆ ಲಾಸ್ಟ್ ಇಯರ್ ಅಲ್ಲಿ ನಮಗೆ ಆಗಸ್ಟ್ ಅಲ್ಲ ಸೆಪ್ಟೆಂಬರ್ ಅಲ್ಲಿ ಬಿಟ್ಟಿದ್ದು. ಇದು ಯಾರ ಒಂದು ಆದೇಶದ ಮೇರೆಗೆ ಅಂದ್ರೆ ಇದು ಯಾರು ಮಾಡ್ತಾರೆ ಸರ್ ಇದು ಬೆಳೆ ವಿಮೆ? ಬೆಳೆ ವಿಮೆ ನೀವು ಯಾರ ಆದೇಶಕ್ಕೂ ವೇಟ್ ಮಾಡಬೇಕಾಗಿಲ್ಲ, ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ಹೊಂದಿದ್ದಲ್ಲಿ ನೀವು ಬೆಳೆ ವಿಮೆಯನ್ನ ಅವ್ರಿಗೆ ವಿಚಾರಿಸಿ ಅದಕ್ಕೆ ಏನೇನು ತಕ್ಕ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಗಳನ್ನ ದಾಖಲೆಗಳನ್ನೆಲ್ಲ ಕೊಟ್ಬಿಟ್ಟು. ಅಲ್ಲ, ಯಾಕಂತಂದ್ರೆ ಈಗ ಸದ್ಯ ಮುಂಗಾರು 8 ದಿವಸದ ಮೊದಲೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರಿಗೆ ಇದರ ಒಂದು ಅವಶ್ಯಕತೆ ಇರುತ್ತೆ, ರೈತರಿಗೆ ಸಾಲದ ಅವಶ್ಯಕತೆನೂ ಅಥವಾ ಕೃಷಿ ಬೆಳೆಗಳ ಒಂದು ಅವಶ್ಯಕತೆ, ಲೋನಿನ ಅವಶ್ಯಕತೆನೂ ಇರುತ್ತೆ. ಆ ಒಂದು ನಿಟ್ಟಿನ ನಾನು ಕೇಳ್ತಾ ಇರುತ್ತೆ ತಮಗೆ. ಈಗ ನಮ್ಗೆ ಈಗ ಯಾವಾಗ ರಿಕ್ವೈರ್ಮೆಂಟ್ ರೈತರಿಗೆ ಬರುತ್ತೋ ಸಾಲದ್ದು, ಅವಾಗ ಯಾವಾಗ ನಮ್ದು ಬ್ಯಾಂಕ್ ಯಾವಾಗ್ಲೂ ಓಪನ್ ಇರುತ್ತೆ, ಅದೇನು ರೆಸ್ಟ್ರಿಕ್ಟೆಡ್ ಇಲ್ಲ, ಇದೇ ಟೈಮ್ ಇದು ನಿರ್ಬಂಧ ಇಲ್ಲ, ನಿರ್ಬಂಧ ಯಾವ್ದು ಇಲ್ಲ ತಿಂಗಳಿಗೆ ಅಥವಾ ಇದಂತ. ಹೌದು, ವಿಮೆ ಬಿಡೋದು, ವಿಮೆ ಎವ್ರಿ ಟೈಮ್ ಅವರು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಇರ್ತಾರಲ್ಲ ಕ್ರಾಪ್ ಇನ್ಶೂರೆನ್ಸ್, ಅವಾಗ ಏನ್ ಮಾಡ್ತಾರೆ ಸರ್ಕಾರ ಒಂದು ಅವಧಿಯಲ್ಲಿ ಅದನ್ನ ಪೋರ್ಟಲ್ ಓಪನ್ ಮಾಡ್ತಾರೆ. ಆ ಪೋರ್ಟಲ್ ಅನ್ನು ಓಪನ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ, ಪ್ರತಿಯೊಬ್ಬರು ರೈತರಿಗೆಲ್ಲ ಇಂಡಿವಿಜುವಲಿ ಹೇಳ್ತೀವಿ ಫೋನ್ ಮಾಡಿ, ನಮ್ಮ ಕಸ್ಟಮರ್ಸ್ ಯಾರು ರೈತರಿದ್ದಾರೋ, ಯಾರು ರೈತ ಸಾಲ ಬೆಳೆ ಸಾಲ ಹೊಂದಿದ್ದರು, ಅಥವಾ ನಮಗೆ ಏನೋ ಬೇರೆ ಇದ್ರ ಮೇಲೆ ಹೋಮ್ ಲೋನ್, ಕಾರ್ ಲೋನ್, ಮಾರ್ಟ್ಗೇಜ್ ಲೋನ್ ಮೇಲೆ ಯಾರು ಬೆಳೆ ಸಾಲ ಹೊಂದಿದಾರೋ, ಅಗ್ರಿ ಇನ್ಕಮ್ ಕನ್ಸಿಡರ್ ಮಾಡಿ ಸಾಲ ತಗೊಂಡಿದಾರೋ, ಅವರಿಗೆಲ್ಲ ನಾವು ಇಂಡಿವಿಜುವಲ್ ಆಗಿ ಹೇಳ್ತೇವೆ, ನೀವು ಬೆಳೆ ವಿಮೆ ಮಾಡಿಸ್ಕೊಳ್ಳಿ, ನಿಮಗೆ ಬೆಳೆ ನಾಶ ಆದ್ರೆ ಅಥವಾ ಬೆಳೆ ಏನಾದ್ರೂ ತೊಂದರೆ ಆದ್ರೆ ನಿಮಗೆ ಇಷ್ಟ ಅಮೌಂಟ್ ಸರ್ಕಾರದಿಂದ ಬರುತ್ತೆ ಅಂತ ನಾವು ಪ್ರತಿಯೊಬ್ಬರಿಗೆ ಹೇಳಿ ಹೇಳಿ ಮಾಡಿಸ್ತೀವಿ. ಸೊ ಸುಮಾರು ಜನ ನಮಗೆ ಒಳ್ಳೆ ಸ್ಪಂದನೆ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಮಾಡಿಸಿನೂ ಇದಾರೆ. ಸೊ ಅದು ಪರ್ ಎಕರೆಗೆ ಇಷ್ಟು ಅಂತ ಒಂದು ಸ್ಪೆಸಿಫಿಕ್ ಅಮೌಂಟ್ ಅನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅದು ಕರೆಕ್ಟ್ ಆಗಿ ಅಮೌಂಟ್ ಏನಂದ್ರೆ ಎವ್ರಿ ಟೈಮ್ ಅದು ಸರ್ಕ್ಯುಲರ್ ಚೇಂಜ್ ಆದಂಗೆ ಆದಂಗೆ ಆಗ್ತಾ ಇರುತ್ತೆ. ಸೊ ನೀವು ಬ್ಯಾಂಕಿಗೆ ಬಂದ್ಬಿಟ್ಟು ಅದನ್ನ ವಿಚಾರಿಸಿದ್ರೆ ಆ ವರ್ಷದವ್ರ ವಿಮೆ ಎಷ್ಟು ಬರುತ್ತೆ ಪ್ರೀಮಿಯಂ ಅನ್ನ ಹೇಳ್ತಾರೆ. ಸೊ ಬೆಳೆ ವಿಮೆ ತುಂಬಾ ಅತ್ಯಂತ ಅಗತ್ಯ ಮಾಡಿಸ್ಕೊಳ್ಳೋದು ಅಂತ ನನ್ನ ಭಾವಕ್ಕೆ. ಈಗ ಕೃಷಿಕ್ ಟ್ರ್ಯಾಕ್ಟರ್ ಯೋಜನೆ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಕೃಷಿಕ್ ಟ್ರ್ಯಾಕ್ಟರ್ ನಮ್ಮ ಬ್ಯಾಂಕಿನ ಒಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು. ಇದನ್ನ ನಾವು ಲಾಂಚ್ ಮಾಡಿ ಒಂದು ಲಾಸ್ಟ್ ಇಯರ್ ಲಾಂಚ್ ಮಾಡಿದ್ರೆ 24ರಲ್ಲಿ. ಆಮೇಲೆ ನಮಗೆ ಇದು ನಮಗೆ ಏನು ರೈತರಿಗೆ ಬಾಂಧವರಿಗೆ ಒಂದು ಬಿತ್ತನೆ ಮಾಡಕ್ಕಾಗ್ಲಿ ಅಥವಾ ಏನೋ ಒಂದು ಇದನ್ನ ಮಾಡ್ತೀವಿ ಉಳುಮೆ ಮಾಡಕ್ಕಾಗ್ಲಿ, ಆ ಮೂಮೆಂಟ್ ಅಲ್ಲಿ ಇವರಿಗೆ ಒಂದು ಒಳ್ಳೆ ಸಹಾಯ ಆಗುತ್ತೆ. ಕೃಷಿ ಟ್ರ್ಯಾಕ್ಟರ್ ನಮಗೆ ಒಂದು ಒಳ್ಳೆ ಸ್ಕೀಮ್ ಅಲ್ಲಿ ರೈತರಿಗೆ ಒಂದು ಒಳ್ಳೆ ಹೆಲ್ಪ್ ಆಗುವಂತದ್ದು ಸ್ಕೀಮ್ ಅಂತ ಹೇಳ್ಬೋದು. ಮತ್ತೆ ಅದಕ್ಕೇನು ನಾವು ಮಿನಿಮಮ್ ಏನು ಜಾಸ್ತಿ ಡಾಕ್ಯುಮೆಂಟೇಶನ್ ಏನೂ ಇಲ್ಲ, ಅವರಿಗೆ ನಾವು RTC ಮೇಲೆ ಆಮೇಲೆ ಅವ್ರದ್ದು ಎಷ್ಟು ಬರುತ್ತೆ ಬೆಳೆದು ಇನ್ಕಮ್ ನೋಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಕಡಿಮೆ ದಾಖಲಾತಿಯಿಂದ ನಾವು ಸ್ಯಾಂಕ್ಷನ್ ಕೊಡ್ತೀವಿ. ಇದಕ್ಕೇನು ತಕರಾರು ಇಲ್ಲ? ಇಲ್ಲ, ಕೃಷಿ ಟ್ರ್ಯಾಕ್ಟರ್ಗೆ ಏನೋ ಜಾಸ್ತಿ ಇದು ಇಲ್ಲ. ಆಮೇಲೆ ಅಂದ್ರೆ ಅವ್ರದ್ದು ವರ್ಮಾನ ಅಥವಾ RTC ಒಂದಿದ್ರೆ ಸಾಕಂತ ಹೇಳ್ತೀರಾ? ಹೇಗೆ RTC? ಆಮೇಲೆ ಅವ್ರದ್ದು ಡ್ಯೂ ಡೆಲಿಜೆನ್ಸ್ ಕಂಡಕ್ಟ್ ಮಾಡಕ್ಕೆ ಆಧಾರು, ಪ್ಯಾನ್ ಅಥವಾ ವೋಟರ್ ID ಏನೋ ಇರ್ಲಿ. ಆಮೇಲೆ ನೆಕ್ಸ್ಟ್ ಅವ್ರದ್ದು ಕಂದಾಯ ರಸೀತಿ, ಅವರು ಬೆಳೆ ಹೊಂದಿದ್ರೆ ಅಂದ್ರೆ ಯಾವ ಊರಲ್ಲಿ ಬೆಳೆ ಹೊಂದಿರ್ತಾರೋ ಆ ಊರದ್ದು ಕಟ್ಟಿದ ಕಂದಾಯ ರಸೀತಿ ಬೇಕಾಗಿರುತ್ತೆ. ಮತ್ತೆ ಅವರು ಇಷ್ಟು ಕೊಟ್ರೆ ನಮಗೆ ಒಂದು ಪ್ರೊಸೆಸ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅವ್ರದೇನು ಕ್ರೆಡಿಟ್ ಹಿಸ್ಟ್ರಿಯಲ್ಲಿ ಅವ್ರದೇನು ಡಿಫಾಲ್ಟ್ ಆಗಿರಬಾರ್ದು. ಸಿಬಿಲ್ ಸ್ಕೋರ್ ಕೂಡ ನೋಡ್ತೀರಾ? ಸಿಬಿಲ್ ಸ್ಕೋರ್ ನಾವು ಈಗ ಎಲ್ಲ ಬ್ಯಾಂಕ್ ಅಥವಾ ಆಗ್ಲಿ ಎಲ್ಲ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಎಲ್ಲವೂ ಚೆಕ್ ಮಾಡ್ತಾರೆ. ಆಮೇಲೆ ಏನೇ ಯಾಕೆ ಚೆಕ್ ಮಾಡೋದ ರೀಸನ್ ಅಪ್ಪ ಅಂದ್ರೆ ಅದು ರೀಪೇಮೆಂಟ್ ಕೆಪಾಸಿಟಿ ಚೆಕ್ ಮಾಡ್ಲಿಕ್ಕೆ ಮಾಡ್ತಾರೆ. ಈಗ ಹಂಗೇನಾದ್ರು ಅವ್ರಿಗೆ ಸಿಬಿಲ್ ಸ್ಕೋರ್ ಅಲ್ಲಿ ಏನಾದ್ರು ಇದು ಕಂಡು ಬಂದ್ರೆ ಕೇಳ್ತಾರೆ, ವಾಟ್ ವಾಸ್ ದ ರೀಸನ್, ಏನ್ ರೀಸನ್ ಅಂತ ಕೇಳ್ಬಿಟ್ಟು ಅಸೆಸ್ಮೆಂಟ್ ಮಾಡಿ ಮತ್ತೆ ಅವ್ರನ್ನ ನಾವು ಎಂಟರ್ಟೈನ್ ಮಾಡೋದು. ಒಂದು ವೇಳೆ ಕಡಿಮೆ ಇದ್ರೆ ಕೊಡೋದಿಲ್ವಾ? ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಕೊಡಲ್ಲ ಅಂತಿಲ್ಲ. ಸಿಬಿಲ್ ಸ್ಕೋರ್ ನಮಗೆ ಕ್ರೆಡಿಟ್ ಅಸೆಸ್ಮೆಂಟ್ ಮಾಡಕ್ಕೆ ಅಷ್ಟೇ ನಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಬ್ಯಾಂಕ್ ಗಳಿಗೆ ಕ್ರೆಡಿಟ್ ಅಸೆಸ್ಮೆಂಟ್ ಮಾಡಕ್ಕೆ ಒಂದು ದಾರಿ, ಒಂದು ಮಾನದಂಡ ಅಂತ ಹೇಳ್ತೀರಾ? ಒಂದು ಕೆಪಾಸಿಟಿ, ಕಟ್ಟೋ ಕೆಪಾಸಿಟಿ, ಅವ್ರು ಹೆಂಗ್ ಕಟ್ಟಬಹುದು ಅಥವಾ ಮುಂದೆ ಫ್ಯೂಚರ್ ಅಲ್ಲಿ ಅವ್ರು ಪ್ರಾಮಿಸ್ ಮಾಡಿದ್ರೆ ನಮ್ಗೆ ಹೆಂಗ್ ಕಟ್ಟಬಹುದು, ಪ್ರಾಮಿಸ್ ಆಫ್ ರಿಪೇಮೆಂಟ್ ಅಷ್ಟೇ, ಮತ್ತೇನಿಲ್ಲ. ಹೇಗೆ ನಮ್ಮ ಒಂದು ಭದ್ರಾವತಿ ತಾಲೂಕಿನ ರೈತರ ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ ಈ ಒಂದು ಯೋಜನೆಯಲ್ಲಿ ಸರ್? ನಮ್ಮಲ್ಲಿ ಒಳ್ಳೆ ಜನರು ನಮಗೆ ರೈತ ಬಾಂಧವರು ಒಳ್ಳೆ ಸಾಲವನ್ನು ಹೊಂದಿದ್ದಾರೆ, ಮತ್ತೆ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ನಾವು ಈಗಲೂ ಏನಾದ್ರು ಒಂದು ಏನಾದ್ರೂ ಕೇಳಿದ್ವಿ, ಏನಾದ್ರು ದಾಖಲಾತಿ ಕೇಳಿದ್ವಿ ಅಂತಂದ್ರೆ ಇಮಿಡಿಯೇಟ್ ಆಗಿ ತಂದು ಕೊಡುವಂತದ್ದು ನಮಗೆ ಒಂದು ಒಳ್ಳೆ ಸ್ಪಂದನೆ ಅಂತ ನಮಗೆ ಖುಷಿ ಆಗುತ್ತೆ, ತುಂಬಾ ವಿಚಾರ ಖುಷಿ ಆಗುತ್ತೆ. ಮತ್ತೆ ಅವರು ಕೂಡ ಬಂದಾಗ ನಮ್ಮ ಕರ್ನಾಟಕ ಬ್ಯಾಂಕ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಳ್ಳೆ ಖುಷಿಯಿಂದ ಬರ್ತಾರೆ, ಯಾರು ಈಗ ಬೇಜಾರೇನ ಆಗಲ್ಲ. ಮತ್ತೆ ಅವ್ರಿಗೆ ಏನಾದ್ರು ಹಿಂಗೆ ನಾವು ಬೇಕಾಗಿತ್ತು, ತುರ್ತು ಸೇವೆ ಏನಾದ್ರು ಬೇಕಾಗಿತ್ತು, ಏನಾದ್ರು ಅವ್ರಿಗೆ ಗೋಲ್ಡ್ ಲೋನ್ ಬೇಕಾಗಿತ್ತು, ಚಿನ್ನದ ಮೇಲೆ ಸಾಲ ಬೇಕಾಗಿತ್ತು, ಸೊ ಅವ್ರಿಗೆ ನಾವು ಯಾರ್ದು 2 ಲಕ್ಷದ ಮೇಲೆ ಯಾರು ಇವಾಗಿನ ನಮ್ಮ ಸರ್ಕ್ಯುಲರ್ ಪ್ರಕಾರ 2 ಲಕ್ಷದ ಮೇಲೆ ಯಾರು ಬೇಕಾಗಿದ್ದ ಲೋನ್ ಸಾಲವನ್ನು ಅವ್ರಿಗೆ ಬರೀ RTC ಮೇಲೆ ಅವ್ರಿಗೆ ನಾವು ಫೈನಾನ್ಸ್ ಅನ್ನ ಕೊಡ್ತೇವೆ, ಗೋಲ್ಡ್ ಲೋನ್ ಫೈನಾನ್ಸ್ ಅನ್ನ ಕೊಡ್ತೇವೆ. ಮತ್ತೆ ಇಮಿಡಿಯೇಟ್ ಅವ್ರಿಗೆ ಏನಾದ್ರು ಮತ್ತೆ ಫ್ಯೂಚರ್ ಅಲ್ಲಿ ಮತ್ತೆ ಲೋನ್ ಬೇಕಾದ್ರೆ ಕಾರ್ ಲೋನ್ ತಗೊಂಡಿದ್ದಾರೆ, ಇಲ್ಲ ಮಾರ್ಟ್ಗೇಜ್ ಲೋನ್ ಏನಾದ್ರು ಬೇಕು, ಹೋಮ್ ಲೋನ್ ಮನೆ ಕಟ್ತಾ ಇದ್ದಾರೆ, ಏ ಖಾತಾ ಇದ್ರೆ, ಇಂಥವೆಲ್ಲ ನಾವು ನೋಡ್ಬಿಟ್ಟು ಅಸೆಸ್ಮೆಂಟ್ ಮಾಡಿ ಅವರು ಪ್ರತಿ ಅಗ್ರಿಕಲ್ಚರ್ ಇನ್ಕಮ್ ಕನ್ಸಿಡರ್ ಮಾಡಿಕೊಂಡು ನಾವು ಅದನ್ನ ರೀಪೇಮೆಂಟ್ಗೆ ಅವರಿಗೆ ಸಾಲವನ್ನು ನೀಡ್ತೇವೆ. ಮತ್ತೆ ಈಗ ಈ ಅಂದ್ರೆ ಇಂತಿಷ್ಟು ಹೆಕ್ಟರ್ ಇದ್ದಿನವ್ರಿಗೆ ಮಾತ್ರ ಕೊಡ್ಬೇಕಂತ ಇದೆ ಅಥವಾ ಸಣ್ಣ ರೈತರು ಕೂಡ ತಗೊಳ್ಬಹುದಾ? ಸಣ್ಣ ಪುಟ್ಟ ರೈತರು ಕೂಡ ಎಲಿಜಿಬಲ್ ಆಗ್ತಾರೆ ಬೆಳೆ ಸಾಲಕ್ಕೆ ಆಗಲಿ. ಈಗ ಒಂದು 2 ಎಕರೆ ಜಮೀನ್ ಇದ್ರೆ ನೀರಾವರಿ ಜಮೀನ್ ಅಂತ ತಿಳ್ಕೊಳ್ಳಿ. ನಮ್ದು ನೋಡಿ ಅಡಿಕೆಗೆ ಸ್ಕೇಲ್ ಆಫ್ ಫೈನಾನ್ಸ್ ನಾವು ನೋಡಿದ್ರೆ 1 ಎಕರೆಗೆ 180,000 ಕೊಡ್ತೇವೆ ಬೆಳೆ ಸಾಲವಾಗಿ. ಸೊ ನಾವೀಗ 180,000 ಅಂತ ಹೇಳಿದಾಗ ಅದು ಫಸಲು ಬರೋ ಅಡಿಕೆನ ಇಲ್ಲ ಅದು ಮತ್ತೆ ಸದ್ಯ ನಾಟಿ ಮಾಡಿರೋ ಅಡಿಕೆನ ಅದನ್ನ ನೋಡಕ್ಕೆ ನಮ್ಮ ಫೀಲ್ಡ್ ಆಫೀಸರ್ಗಳು ಇನ್ಸ್ಪೆಕ್ಷನ್ ಬರ್ತಾರೆ. ಇನ್ಸ್ಪೆಕ್ಷನ್ ಬಂದಾಗ ಅವರು ನಮ್ಮ ಬೆಳೆಯನ್ನ ಅಸೆಸ್ಮೆಂಟ್ ಮಾಡಿದ್ರು, ಅಸೆಸ್ಮೆಂಟ್ ಮಾಡಿ ಅದರದ್ದು ಬೆಳೆದನ್ನೆಲ್ಲ ನೋಡ್ತಾರೆ, ಚೆಕ್ ಮಾಡಿ ರಿಪೋರ್ಟ್ ಎಲ್ಲ ತಗೊಂಡ್ಬಿಟ್ಟು ಪ್ರೊಸೆಸಿಂಗ್ ಆಫೀಸರ್ ಅದನ್ನ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಾದ್ಮೇಲೆ ನಮಗೆ ಅದು ಏನ್ ಹೆಂಗೆ ಹೊಂದದು ಯಾವ ಲಿಮಿಟ್ ಬರುತ್ತೋ ಅದನ್ನ ನೋಡಿ ಅವರು ಬೆಳೆ ಸಾಲವನ್ನು ನೀಡ್ತಾರೆ. ಈಗ ಈ ಕೃಷಿಕರಿಗೆ ಮಾರ್ಟ್ಗೇಜ್ ಮತ್ತೆ ಹೋಮ್ ಲೋನ್ ಮತ್ತೆ ಕಾರ್ ಲೋನ್ ಬಗ್ಗೆ ಕುರಿತು ಏನ್ ಹೇಳಕ್ಕೆ ತಾವು ಇಚ್ಛೆ ಪಡ್ತೀರಾ? ಈಗ ಎಲ್ಲರೂ ಸ್ಯಾಲರಿಡ್ ಕ್ಲಾಸ್ ಅಲ್ಲಿ EMI ಕಟ್ಟೋರು ಅಂತಾರೆ ಇರಲ್ಲ ರೈತರ ಬಾಂಧವರು. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಅವ್ರ ಮನೆ ಕಟ್ತಾರೆ ಅಂದ್ರೆ ಮನೆಗೆ ಮನೆ ಸಾಲ, ಆಮೇಲೆ ಮಾರ್ಟ್ಗೇಜ್ ಲೋನು, ಅವ್ರು ಬೇರೆ ಮತ್ತೆ ಪರ್ಸನಲ್ ಕನ್ಸಂಪ್ಷನ್ಸ್ ಏನಾದ್ರು ಮಾರ್ಟ್ಗೇಜ್ ಲೋನ್ ಮಾಡ್ತಿದ್ದಾರೆ ಪ್ರಾಪರ್ಟಿನ, ಅವರಿಗೆ ನಾವು ಅಗ್ರಿಕಲ್ಚರ್ ರೀಪೇಮೆಂಟ್ ಇನ್ಕಮ್ ಮೇಲೆ ಅವರಿಗೆ ಸಾಲವನ್ನು ಕೊಡ್ತೀರ. ಈಗ ಕಾರ್ ತಗೊಂತಾರೆ ಅಂತ ಅನ್ಕೊಳ್ಳಿ, ರೈತರು ಯಾರೊಬ್ರು ಕಾರ್ ತಗೊಳಕ್ ಹೊರಟ್ರು, ಸೊ ಅವ್ರಿಗೆ ನಾವೇನ್ ಮಾಡ್ತೀವಿ EMI ತಗೊಳಕ್ ಆಗಲ್ಲ. ಅವಾಗ ನಾವು ಅವ್ರನ್ನ ಏನ್ ಮಾಡ್ತೀವಿ ಇಯರ್ಲಿ ರೀಪೇಮೆಂಟ್ ತರ ಕನ್ಸಿಡರ್ ಮಾಡ್ತೀವಿ. ಅವರು ವರ್ಷಕ್ಕೊಂದ್ಸಲ ಇದನ್ನು ಅಸಲು ಕಟ್ಟಿದ್ರೆ ಬಡ್ಡಿ ಹೆಂಗಿತ್ತು ಅಂದ್ರೆ ಮತ್ತೆ ಮುಂಚೆ ಬಡ್ಡಿ ಎಲ್ಲ ವರ್ಷಕ್ಕೊಂದ್ಸಲ ಡೆಬಿಟ್ ಆಗ್ತಿತ್ತು, ಆ ಟೈಮಲ್ಲಿ ಡೆಬಿಟ್ ಅಲ್ಲಿಂದ ಅವರು ವಿದಿನ್ 2 ಮಂತ್ಸ್ ಅಲ್ಲಿ ಬಡ್ಡಿ ಕಟ್ಟಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಿರು. ಸೊ ಈಗ ಮತ್ತೆ ಸರ್ಕ್ಯುಲರ್ ಅವಾಗ ಚೇಂಜ್ ಆಗ್ತಾ ಇರುತ್ತೆ, ಇಂಟ್ರೆಸ್ಟ್ ಮಂತ್ಲಿ ಕಟ್ಟಬೇಕು ಅಂತ ಬರುತ್ತೆ. ಸೊ ಆ ಟೈಮಲ್ಲಿ ಅವ್ರಿಗೆ ನೋಡ್ಬಿಟ್ಟು ಅವ್ರದ್ದು ಕನ್ಸಿಡರ್ ಇನ್ಕಮ್ ರೀಪೇಮೆಂಟ್ ಕನ್ಸಿಡರ್ ಮಾಡಿಕೊಂಡು ನಾವು ಸಾಲವನ್ನು ಎಲ್ಲ ರೀತಿಯಿಂದ ನೋಡ್ತೀವಿ, ಹೋಮ್ ಕಾರು ಮಾರ್ಟ್ಗೇಜ್ ಲೋನ್ ಕೊಡ್ತೇವೆ ನಿಮ್ಮ ಬ್ಯಾಂಕ್. ಮತ್ತೆ ನಮ್ಮ ರೈತ ಬಾಂಧವರಿಗೆ ನಮ್ಮ ಕಸ್ಟಮರ್ಸ್ಗೆ ನಮ್ಗೆ ಏನೇನು ಅನುಕೂಲ ಬೇಕೋ ನಮ್ಮ ಬ್ಯಾಂಕ್ ಎಲ್ಲವೂ ಕೊಡಕ್ಕೆ ಸದಾ ಸಿದ್ಧ ಇದ್ದೀವಿ. ಮತ್ತೆ ಯಾವಾಗಲೂ ಯಾವ ಮೂಮೆಂಟ್ ಆಫ್ ಟೈಮ್ ಅಲ್ಲೂ ನಮ್ಗೆ ಅಪ್ರೋಚ್ ಮಾಡಿ, ನಮ್ಮ ಕರ್ನಾಟಕ ಬ್ಯಾಂಕ್ ಭದ್ರಾವತಿಯಲ್ಲಿ ಅಪ್ರೋಚ್ ಮಾಡಿ ನಮ್ಗೆ ಏನೇ ಸರ್ವಿಸ್ ತುರ್ತು ಸೇವೆ ಏನಾದ್ರು ಕೊಟ್ಟರುವೆ ನಾವು ಕೊಡಕ್ ಸಿದ್ಧ ಇದ್ದೇವೆ. ಧನ್ಯವಾದ ಸರ್. ಇದುವರೆಗೆ ತಾವು ಏನು ನಮ್ಮ ರೈತ ಬಾಂಧವರಿಗೆ ಬ್ಯಾಂಕಿನಿಂದ ಏನು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಿ, ಏನು ಸವಲತ್ತು ಸಾಲ ಸವಲತ್ತು ಸೌಲಭ್ಯಗಳನ್ನ ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ ಅಂತ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆನ ಕೊಡಿ ಸರ್. ದಯವಿಟ್ಟು ನನ್ನ ದೂರವಾಣಿ ಸಂಖ್ಯೆಯನ್ನ ನೀವು ನೋಂದಾಯಿಸಿಕೊಳ್ಳಿ, 9448466280. ಇನ್ನೊಂದ್ಸಲ ಹೇಳ್ತೀನಿ, 9448466280. ಇದನ್ನ ನೀವು ಸಂಖ್ಯೆಯನ್ನ ದೂರವಾಣಿ ಸಂಖ್ಯೆಯನ್ನ 10 ನೀವು 5:30-6 ನೀವು ಮಾಡಿದ್ರೆ ನಾವು ರೀಚ್ ಮಾಡಿ ನಿಮಗೆ ಸೇವೆಯನ್ನ ಹೊಂದಿಸಿಕೊಡ್ತೀವಿ. ಓಕೆ ಸರ್. ಇದುವರೆಗೆ ತಾವು ರೈತ ಬಾಂಧವರಿಗೆ ಏನ್ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ ಅನ್ನೋದ್ ಬಗ್ಗೆ ಸಂಪೂರ್ಣ ಮತ್ತೆ ಸಂಕ್ಷಿಪ್ತ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಅಡಿಕೆ ಬೆಳೆಗಾರರಿಗೆ, ತೋಟಗಾರಿಕೆ ಬೆಳೆ ತೆಗೆದುಕೊಳ್ತಕ್ಕಂಥ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ. ಎಸ್ ಸರ್. ಇದುವರೆಗೂ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿಯಿಂದ ರೈತ ಬಾಂಧವರಿಗೆ ಸಾಲ ಸೌಲಭ್ಯಗಳ ಕುರಿತು ಕ್ರೆಡಿಟ್ ಆಫೀಸರ್ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಚೆನ್ನಗಿರಿ ತಾಲೂಕು ಹೊದಿಗೆರೆಯ ಸುಜಿತ ಮತ್ತು ತಂಡದವರಿಂದ ಅಣ್ಣ ತಂಗಿ ಪದ. ಇಲ್ಲದ ಮದುವೆ ತಂಗೆ ಇಲ್ಲ ಲಾಲ ಎಣ್ಣೆ ನಾಲ ಕೆ ತಾಯಿಯ ಮರ ಲಾಲ ಕೆ ತಾಯಿಯ ಮರ ನನ್ನ ಇದುವರೆಗೂ ಚನ್ನಗಿರಿ ತಾಲೂಕು ಹೊದಿಗೆರೆಯ ಸುಜಿತ ಮತ್ತು ತಂಡದವರಿಂದ ಅಣ್ಣ ತಂಗಿ ಪದ ಕೇಳಿದಿರಿ. ಇನ್ನು ಮುಂದೆ ಹವಾಮಾನ ವರದಿ, ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವರದಿ ಹಾಗೂ ಪೇಟಧಾರಣೆಯನ್ನು ಕೇಳುವಿರಿ. ಈಗ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ ಭದ್ರಾವತಿಯಲ್ಲಿ ಕನಿಷ್ಠ ತಾಪಮಾನ 22°C ದಾಖಲಾಗಿತ್ತು. ಗರಿಷ್ಠ 27°C, ಆರ್ದತೆ %90. ಗಾಳಿ 23.8 km/s ಬೀಸಿತ್ತು. ಬೆಳಿಗ್ಗೆ ಸಾಧಾರಣ ಮಳೆಯಾಗಿತ್ತು. ಮಧ್ಯಾಹ್ನದಿಂದ ಭಾರಿ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈಗ ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟ. ಹಾರಂಗಿ ಜಲಾಶಯ ಇಂದಿನ ಮಟ್ಟ 121.78 ಅಡಿ, ಗರಿಷ್ಠ 129 ಅಡಿ. ಹೇಮಾವತಿ 103.33 ಅಡಿ, ಗರಿಷ್ಠ 117.00 ಅಡಿ. ಕಬಿನಿ ಜಲಾಶಯ 58.1 ಅಡಿ, ಗರಿಷ್ಠ 65 ಅಡಿ. ಕೆಆರ್ಎಸ್ ಜಲಾಶಯ 109.6 ಅಡಿ ಇಂದಿನ ಮಟ್ಟವಾದರೆ, ಗರಿಷ್ಠ 124.8 ಅಡಿ. ತುಂಗಭದ್ರಾ ಜಲಾಶಯ 1605.27 ಅಡಿ ಇಂದಿನ ಮಟ್ಟವಾದರೆ, ಗರಿಷ್ಠ 1633 ಅಡಿ. ಸೂಪಾ ಜಲಾಶಯ 530.56 ಮೀಟರ್, ಕನಿಷ್ಠವಾದರೆ ಗರಿಷ್ಠ 564 ಮೀಟರ್. ಕದ್ರಾ ಜಲಾಶಯ 29.54 ಮೀಟರ್, ಇಂದಿನ ಮಟ್ಟವಾದರೆ ಗರಿಷ್ಠ 34.50 ಮೀಟರ್. ಗೇರುಸೊಪ್ಪ 47.95 ಮೀಟರ್, ಇಂದಿನ ಮಟ್ಟವಾದರೆ ಗರಿಷ್ಠ 55 ಮೀಟರ್. ಲಿಂಗನಮಕ್ಕಿ ಜಲಾಶಯ ಇಂದಿನ ಮಟ್ಟ 1769.70 ಅಡಿ, ಗರಿಷ್ಠ 1819 ಅಡಿ. ಭದ್ರಾ ಜಲಾಶಯ 144.90 ಅಡಿ ಇಂದಿನ ಮಟ್ಟವಾದರೆ ಗರಿಷ್ಠ 186.00 ಅಡಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಪೇಟೆ ಧಾರಣೆ. ಶಿವಮೊಗ್ಗ ಹುರುಳಿಕಾಯಿ ಕನಿಷ್ಠ ಬೆಲೆ 4,000 ರಿಂದ ಗರಿಷ್ಠ 6,000 ರೂಪಾಯಿ. ಉತ್ತಮ ತಳಿಯ ರಾಗಿ 4,150 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಕೆಂಪು ರಾಗಿ ಕನಿಷ್ಠ ಮತ್ತು ಗರಿಷ್ಠ 3,875 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ದಪ್ಪ ಅಕ್ಕಿ 2,105 ಕನಿಷ್ಠ ಬೆಲೆಯಾದರೆ ಗರಿಷ್ಠ 3,050 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಉತ್ತಮ ತಳಿಯ ಅಕ್ಕಿ ಕನಿಷ್ಠ 4,600, ಗರಿಷ್ಠ 7,150 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಗೋಧಿ ಕನಿಷ್ಠ ಬೆಲೆ 3,450, ಗರಿಷ್ಠ 4,100 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ತೊಗರಿಬೇಳೆ ಕನಿಷ್ಠ ಬೆಲೆ 9,800 ರೂಪಾಯಿ, ಗರಿಷ್ಠ 11,550 ರೂಪಾಯಿ. ದಪ್ಪ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಉತ್ತಮ ತಳಿಯ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,400 ರೂಪಾಯಿ. ಇನ್ನು ಅಡಕೆ ಧಾರಣೆ ತಿಳಿದುಕೊಳ್ಳೋಣ. ಸರಕು ಅಡಕೆ ಕನಿಷ್ಠ ಬೆಲೆ 60,699 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಗರಿಷ್ಠ 81,210 ರೂಪಾಯಿ. ಬೆಟ್ಟೆ